ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಬದುಕಬೇಕಾಗುತ್ತೆ. ಇಷ್ಟಲ್ಲೇ ಕಾಫಿ ಅಡಕೆ ಇಲ್ಲಂತೆ ಒಂದು 55 ವೆರೈಟಿ ಫ್ರೂಟ್ಸ್ ಗಿಡಗಳು ಮತ್ತೆ 300 ಶ್ರೀಗಂಧ ಗಿಡಗಳು ಮತ್ತೆ ಸ್ಪೈಸಿ ವೆರೈಟಿಗಳು ಗಿಡಗಳನ್ನೆಲ್ಲ ಹಾಕೊಂಡು ಈಗ ಒಳ್ಳೆ ಹಂತದಲ್ಲಿದ್ದಾವೆ. ನೆಕ್ಸ್ಟ್ ಇನ್ನೊಂದೆರಡು ವರ್ಷದಲ್ಲಿ ಒಳ್ಳೆ ಫ್ರೂಟ್ಸ್ ಸ್ಟೇಜ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೂ ಒಂದು 4-5 ವರ್ಷ ಕಳೀತು ಅಂದ್ರೆ ನನಗೆ ಈ ಆದಾಯ ಜೊತೆಲಿ ಅದು ಒಂದು ಆದಾಯ ಆ್ಯಡಪ್ ಆಗುತ್ತೆ. ಸೊ ಈ ಒಂದು ಉದ್ದೇಶದ ನನಗೆ ಕೃಷಿ ಪಂಡಿತ್ ಪ್ರಶಸ್ತಿ, ಒಂದು ಡೆವಲಪಿಂಗ್ ಫಾರ್ಮರ್ ಅಂತೇಳಿ, ಒಂದು ಹೈನುಗಾರಿಕೆ ಉದ್ಯಮ ಒಂದು ಫಾರ್ಮರ್ ಅಂತೇಳಿ ರಾಜ್ಯದಲ್ಲಿ 3ನೇ ಸ್ಥಾನ ಬಂತು ನನಗೆ. ಸೊ ಇದರಿಂದ ನನಗೆ ಖುಷಿ ತಂತು. ಇನ್ನು ತಂತ್ರಜ್ಞಾನವನ್ನ ಬಹಳ ಯಶಸ್ವಿಯಾಗಿ ನಿಮ್ಮ ಹೈನು ಉದ್ಯಮದಲ್ಲಿ ನೀವು ಬಳಸ್ಕೊಂಡಿದ್ದೀರಾ ಅಂತಾನು ಗೊತ್ತಾಯ್ತು. ಅಲ್ಲಿ ಸಿಗುವಂತಹ ಒಂದು ತ್ಯಾಜ್ಯವನ್ನು ಸಹ ಅದನ್ನ ನೀವು ಅನಿಲ ರೂಪಕ್ಕೆ ಅದನ್ನ ಪರಿವರ್ತಿಸಿ ಅದನ್ನು ಯಶಸ್ವಿಯಾಗಿ ಬಳಕೆ ಮಾಡುವಂಥದ್ದು, ಜೊತೆಗೆ ಇನ್ನು ಈ ಗಟ್ಟಿ ತ್ಯಾಜ್ಯವನ್ನ ಬೆಳೆಗೆ ಗೊಬ್ಬರವಾಗಿ ಬಳಸುವಂಥದ್ದು, ಅವುಗಳಿಗೆ ಬೇಕಾದಂತಹ ಮೇವನ್ನು ನೀವು ವೈಜ್ಞಾನಿಕವಾಗಿ ಬೆಳ್ಕೊಳ್ಳುವಂಥದ್ದು, ಈ ಎಲ್ಲ ತಂತ್ರಜ್ಞಾನಗಳನ್ನು ನೀವು ರೂಢಿಸ್ಕೊಂಡ್ರಿ ಅಂತ. ಇದರ ಮಧ್ಯೆ ಅದಿಲ್ಲಿ ಈಗ ಡೈರಿ ಉತ್ಪನ್ನಗಳನ್ನ ತಯಾರು ಮಾಡುವಂಥದ್ದು, ಅದು ಕೋವಾ ಆಗ್ಬೋದು, ಕುಲ್ಫಿ ಆಗ್ಬೋದು, ಪನ್ನೀರ್ ಆಗ್ಬೋದು, ಇದೆಲ್ಲ ಹೆಂಗೆ ಹೆಂಗೆ ಕಲಿತ್ರಿ, ಯಾರು ಮಾಡ್ತಾರೆ, ಹೆಂಗೆ ಮಾರುಕಟ್ಟೆ? ಇದು ನಾವು ಹೈನುಗಾರಿಕೆ ಬರೀ ಹಾಲು ಒಂದ್ರಲ್ಲೇ ಮಾಡಬಾರ್ದು, ಅದರಲ್ಲಿ ಬರೋಂಥದ್ದ ಪ್ರಾಡಕ್ಟ್ಗಳು ಏನೇನು ಮಾಡಬಹುದು. ಬರೀ ನಾವು ಹಾಲು ಸಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಡೈರಿ ಆಗ್ತಾ ನಾವು ಏನು ಬೆಳೆಯಲಿಕ್ಕಾಗಲ್ಲ, ಬರೀ ಹಾಲು ಸಂಜೆ ಹೊತ್ತು ಹಾಲು ರಿಸ್ಕ್ ಆಗ್ತಾ ಇತ್ತು. ಸೊ ಅದ್ರ ಬದಲು ಹಾಲು ಸಪ್ಲೈ ಮಾಡೋದು ಈವ್ನಿಂಗ್ ಟೈಮ್ ಇರೋದನ್ನ ಹಾಲ್ನ ನಾವು ಇದು ಮಾಡ್ಕೊಳ್ಳೋಣ, ಬೆಳಗ್ಗೆ ಸಂಜೆ ಎಲ್ಲ ಓಡಾಡಲಿಕ್ಕೆ ತುಂಬಾ ಸ್ಟ್ರೈನ್ ಆಗುತ್ತೆ ಅಂತೇಳಿ ನಾವು ಒಂದೇ ಡಿಸೈಡ್ ಮಾಡಿದ್ದು. ಫಸ್ಟ್ 1 ಮಂತ್ ಹಾಲು ಎಷ್ಟು ಬರುತ್ತೋ ಅಷ್ಟನ್ನು ಡೈಲಿ ನಾವು ಏನ್ ಮಾಡೋದೋ ಬೇರೆ ಕಡೆ ಹೇಳ್ಕೊಡಕ್ಕೆ ನಂಗೆ ಆಗ್ತಿರ್ಲಿಲ್ಲ, ಟ್ರೈನಿಂಗ್ ಹೋಗಕ್ಕಾದ್ರೆ ಟೈಮ್ ಇರಲಿಲ್ಲ. ಸೊ 1 ಮಂತ್ ಸತತವಾಗಿ ತುಪ್ಪ ಫಸ್ಟ್ ಸ್ಟಾರ್ಟ್ ಮಾಡಿದ ನಾವು ತುಪ್ಪ. ಸೊ ಯಾವ ರೀತಿ ಬರುತ್ತೆ ಅಂತೇಳಿ ಸ್ಟಾರ್ಟ್ ಮಾಡಿದ್ವು. 1 ಮಂತ್ ಸತತವಾಗಿ ಟ್ರೈ ಮಾಡಿದ್ವು, ಎಲ್ಲ ಫೇಲರು ಫೇಲರು ಫೇಲರು. ಸೊ ಯೂಟ್ಯೂಬ್ ನೋಡ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದ್ವು. ಸೊ 1 ಮಂತ್ ಆದ್ಮೇಲೆ ನಮ್ಗೆ ಏನಾಯ್ತು, ಚೆನ್ನಾಗಿ ಟೇಸ್ಟ್ ಬರೋದಂತ ಶುರು ಆಗ್ತು. ಕಸ್ಟಮರ್ಗಳೆಲ್ಲ ಕೊಟ್ರೆ ಒಂದು ಸ್ಯಾಂಪಲ್ ಅಂತ ಕೊಟ್ರೆ ನಂಗೆ ಇದೇ ತುಪ್ಪ ಬೇಕನ್ನೋ ಸ್ಟಾರ್ಟ್ ಮಾಡೋದು, ನಮ್ಗೆ ಅವಾಗ ಖುಷಿ ಆಯ್ತು. ಸೊ ಇನ್ನೂ ಆಲ್ಟ್ರೇಷನ್ ಏನ್ ಮಾಡ್ಬೋದು ಅದ್ರ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಇದು ಮಾಡಕ್ ಸ್ಟಾರ್ಟ್ ಮಾಡೋದು. ಸೊ ಕೆಲವರು ಪನ್ನೀರ್ ಕೇಳಿದ್ರು, ಪನ್ನೀರ್ ನಮ್ಗೆ ಮಾಡಕ್ ಬರ್ತಿಲ್ಲ. ಸೊ ಯೂಟ್ಯೂಬ್ ಚೆಕ್ ಮಾಡ್ದು, ಅದರಲ್ಲೂ ಒಂದು 4-5 ದಿನ ಟೈಮ್ ತಗೊಂಡು ಕಸ್ಟಮರ್ಗೆ. ಸೊ ಯಾವ ರೀತಿ ಮಾಡಿದ್ರೆ, ಒಂದಿನ ಫೇಲ್ಯೂರ್ ಆಯ್ತು, 2 ದಿನ ಫೇಲ್ಯೂರ್ ಆಯ್ತು, ಸೊ 3ನೇ ದಿನಕ್ಕೆ ಸಕ್ಸಸ್ ಆಗೋಯ್ತು, ತಗೊಂಡೋಗ್ಕೊಟ್ರು, ತುಂಬಾ ಖುಷಿ ಪಟ್ಟರು. ಸೊ ಅದನ್ನೇ ಇದು ಮಾಡ್ದು. ಆಮೇಲೆ ಬೇಸಿಗೆ ಬಂದಾಗ ಏನಾದ್ರು ಕುಲ್ಫಿ ಐಸ್ ಕ್ರೀಮ್ ಏನೋ ಮಾಡಿದ್ರೆ ನಾನು ಯಾವ್ದು ಇಲ್ಲ ಅಂತಿರ್ಲಿಲ್ಲ, ಹಾಲು ಮಿಕ್ಕೋತದೆ ಹೆಂಗಾರು ಸೇಲ್ ಮಾಡಬೇಕು ಅಂತ ನನಗೆ ಒಂದು ಇದು ಇಂಟೆನ್ಷನ್. ಸೊ ಆ ರೀತಿ ಒಂದು ಉದ್ದೇಶದಿಂದ ಏನ್ ಮಾಡಿದೆ, ಕುಲ್ಫಿ ಏನೋ ಐಸ್ ಕ್ರೀಮ್ ಏನೋ ಮಾಡ್ತೀರಾ ನೀವು, ಇನ್ನೇನೋ ಬೈ ಪ್ರಾಡಕ್ಟ್ಸ್ ಇದೆ ಅಂತ ಕೇಳಿದಾಗ ಕುಲ್ಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆ. ಏನೋ ಬಾಯಿ ತಪ್ಪು ಅಂದ್ಬಿಟ್ಟೆ ನಾನು ಮಾಡ್ಲೇಬೇಕಂತ ಪರಿಸ್ಥಿತಿ ಬಂದ್ಬಿಡ್ತು, ಮಾತು ಉಳಿಸ್ಕೊಳ್ಬೇಕಂದ್ರೆ ಟ್ರೈ ಮಾಡಿದೆ. ಸೊ ಯೂಟ್ಯೂಬ್ ನೋಡ್ಕೊಂಡು ಅದನ್ನು ಟ್ರೈ ಮಾಡಿ, ಅದು ಸಕ್ಸಸ್ ಆಯಿತು, ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು, ಅದು ಫುಲ್ ಖುಷಿ ಪಟ್ಟರು. ಸೊ ಆ ಥರ ಒಂದು ಇದು ಮಾಡಿದೆ. ಸೊ ಈ ಒಂದು ಬೈ ಪ್ರಾಡಕ್ಟ್ಗಳೆಲ್ಲ ಈ ಥರ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ಇನ್ನು ಸೆಗಣಿಯಿಂದ ನಮ್ಮ ಸುಮ್ಮನೆ ತಗೊಂಡೋಗಿ ಒಂದು ತಿಪ್ಪೆಗೆ ಸುರಿದು ಬಿಡೋದಲ್ಲ, ಹಸು ಅನ್ನೋದು ಒಂಥರ ಕಾಮದೇನು. ಈಗ ಹಾಲು ಯೂಸ್ ಮಾಡ್ಕೊಂಡು ಹಾಲಿಂದ ತುಪ್ಪ, ಬೆಣ್ಣೆ, ಮೊಸರು ಮತ್ತು ಪನ್ನೀರು, ಐಸ್ ಕ್ರೀಮ್ ಎಲ್ಲ ಮಾಡ್ಕೊಂಡ್ವು. ಸೆಗಣಿಯಿಂದ ಇನ್ನೇನು ಮಾಡ್ಬೋದು, ಹಸುವಿನ ಗಂಧದಿಂದ ಏನಾದ್ರು ಮಾಡ್ಬೋದು, ಮತ್ತು ತೊಪ್ಪೆಯಿಂದ ಏನೋ ಮಾಡ್ಬೋದು. ಸೆಗಣಿಯಿಂದ ನಾವು ಗೋಬರ್ ಗ್ಯಾಸ್ ಇನ್ಸ್ಟಾಲ್ ಮಾಡಿಸ್ಕೊಂಡೆ, ಹೆಚ್ಚು ಕಡೆ ಒಂದು 7 ವರ್ಷ ಆಯಿತು ಇನ್ಸ್ಟಾಲ್ ಮಾಡಿಸ್ಕೊಂಡು. ಜರ್ಮನ್ ಟೆಕ್ನಾಲಜಿ ಯುಎಸ್ ಮೇಡ್ ಅಂತೇಳಿ ಒಂದು ಬಯೋ ಸಿಸ್ಟಮ್, ನನಗೆ 1,00,000 ರೂಪಾಯಿ ಖರ್ಚು ಬೀಳ್ತು. ನಾನು ಯಾವುದು ಸಬ್ಸಿಡಿಗೂ ಯಾವುದಕ್ಕೂ ಹೋಗಲಿಲ್ಲ, ಯಾವ ಗೌರ್ಮೆಂಟು ಸಬ್ಸಿಡಿ ಕೊಡಲಿಲ್ಲ, ನಾನು ಯಾವುದಕ್ಕೂ ಇದೇ ಮಾಡ್ಕೊಳಕ್ಕಿಲ್ಲ. EMI ಸಿಸ್ಟಮಲ್ಲಿ ನಮಗೆ ಕೊಟ್ಟರು, ನನಗೆ ಖುಷಿ ಆಯಿತು, ತಗೊಂಡೆ ಹಾಕ್ಸ್ಕೊಂಡೆ. ಸೊ ಅದರಲ್ಲಿ ಇವತ್ತು ನನಗೆ ಎಷ್ಟು ಖರ್ಚಿದೆ, ನನಗೆ 7 ವರ್ಷದಿಂದ ಹೆಚ್ಚು ಕಡಿಮೆ 1 ಸಿಲಿಂಡರ್ ಯೂಸ್ ಮಾಡಿರ್ಬೋದು, ಇಲ್ಲ 1.5 ಸಿಲಿಂಡರ್ ಯೂಸ್ ಮಾಡಿರ್ಬೋದು ಅಷ್ಟೇ. ಸೊ ಅತಿ ಜನ ಜಾಸ್ತಿ ಜನ ಬಂದಾಗ ಇಲ್ಲ ನಾನು ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊತೀನಿ. ಸೊ ಇನ್ನು ಮಿಕ್ಕಿದೆಲ್ಲ ಇದ್ದೇನೆ ಆ ಬಯೋ ಸಿಸ್ಟಮಿಂದ. ನಾನು ಯಾವ್ದಕ್ಕೆ ಯೂಸ್ ಮಾಡ್ಕೋತೀನಿ ಅಂತಂದರೆ, ಮೊದಲನೇದಾಗಿ ಅಡುಗೆಗೆ ಯೂಸ್ ಮಾಡ್ಕೊತೀನಿ, ಆಮೇಲೆ ಸ್ನಾನಕ್ಕೆ ಯೂಸ್ ಮಾಡ್ಕೊತೀನಿ, ಇನ್ನು ಮಿಕ್ಕೊಂಡ್ರೆ ಏನಾದ್ರು ಈಗ ಹಸುಗು ಹುಲ್ಲು ಕಟ್ ಮಾಡಲಿಕ್ಕೆ ಚಾಪ್ ಕಟ್ರಿಂಗ್ ಯೂಸ್ ಮಾಡಲೇಬೇಕು, ಅದನ್ನು ಜನರೇಟರಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಜನರೇಟರ್ ರನ್ ಮಾಡ್ಕೋಬೋದು. ಅಡುಗೆಗೆ ಮತ್ತೆ ಸ್ನಾನಕ್ಕೆ ಎರಡಕ್ಕೂ ಯೂಸ್ ಮಾಡ್ಕೊಂಡ್ರೆ ಬರೀ ಜನರೇಟರ್ ರನ್ ಮಾಡ್ತೀನಿ ಅಂತಂದರೆ, ಎವ್ರಿ ಡೇ 1-4 ಅವರ್ಸ್ ಕಂಟಿನ್ಯೂಸ್ 10 HP ಮೋಟರ್ನ, ಡೀಸೆಲ್ ಮೋಟರ್ನ ಯೂಸ್ ಮಾಡ್ಕೋಬಹುದು. ಸೊ ಪ್ಯೂರ್ ಜನರೇಟರ್ ಗ್ಯಾಸ್ ಜನರೇಟರ್ ಸಿಗುತ್ತೆ, ಬಟ್ ನನ್ನ ಡೀಸೆಲ್ ಜನರೇಟರ್ ಇದರಿಂದ ಪ್ರತಿ ಅವರ್ಗೆ ನಂದು 2 ಲೀಟರ್ ಡೀಸೆಲ್ ಕುಡಿತಾ ಇತ್ತು. 2 ಲೀಟರ್ ಅಲ್ಲಿ ಈಗ ಬಯೋಗ್ಯಾಸ್ ಸಿಸ್ಟಮ್ ಲಿಂಕ್ ಮಾಡಿಸ್ಕೊಂಡಿರೋದ್ರಿಂದ 1650 ml ಗ್ಯಾಸ್ ಕುಡಿಯುತ್ತಾ ಇದೆ, 350 ml ಡೀಸೆಲ್ ಕುಡಿಯುತ್ತೆ. ಸೊ ನನಗೆ ಎಷ್ಟು ಉಳಿತಾಯ ಆಯಿತು, 1650 ml ಡೀಸೆಲ್ ಉಳಿತಾಯ ಆಯಿತು, ಹೆಚ್ಚು ಕಡಿಮೆ 150 ರೂಪಾಯಿ ನನಗೆ ಪ್ರತಿದಿನ ಪ್ರತಿ ಅವರ್ಗೆ ಉಳಿತು. ಸೊ ಅಲ್ಲಿ 4 ಅವರ್ ಯೂಸ್ ಮಾಡ್ತೀನಿ ಅಂತಂದ್ರೆ ಒಂದು 600 ರೂಪಾಯಿ ಹತ್ತತ್ರ ನನಗೆ ಉಳಿತಾಯ ಆಯಿತು. ಸೊ ಇದು ಒಂಥರ ನಮಗೆ ಉಳಿತಾಯನೆ, ನಾನು 1 ಟೈಮ್ ಇನ್ವೆಸ್ಟ್ ಮಾಡಿರ್ಬೋದು. ಸೊ 7 ವರ್ಷದಿಂದ ಆಲ್ರೆಡಿ ನಂಗೆ ಆ ದುಡ್ಡು ಎತ್ಕೊಂಡಾಗಿದೆ. ಸಿಲಿಂಡರ್ ಯೂಸ್ ಮಾಡ್ಕೊಂಡಿರ್ಬೋದು, ಅದು 1,000 ರೂಪಾಯಿ ಬೇಕು ಇವತ್ತಿನ ಕಾಲದಲ್ಲಿ.

ಅಥವಾ ಈ ರಾಜ್ಯ ಅಲ್ಲದೆ ಬೇರೆ ರಾಜ್ಯದಿಂದ ತರಿಸ್ತಿರೋ ಅದನ್ನು ಕೇಳಬಹುದು? ಇಲ್ಲ ಸರ್, ಈಗ ನಮ್ಗೆ ಮೈಸೂರು ಭಾಗದ ಹತ್ತಿರದಿಂದ ಬಂಡೀಪಾಳ್ಯದಲ್ಲಿ ನಾವು ಖರೀದಿ ಮಾಡ್ತೀವಿ, ಜೊತೆಗೆ ಲೋಕಲ್ ಆಗಿ ಕೆಲವರು ತಂದ್ಕೊಡ್ತಾರೆ, ಅದನ್ನು ಸುದ ತಗತೀವಿ. ಮುಂದಿನ ದಿನಗಳಲ್ಲಿ ನಾನು ಸಾಂಬಾರ್ ಪುಡಿ ಪದಾರ್ಥಗಳು, ಧನಿಯಾ, ಕಡಲೆಕಾಳು, ಹಸಿರುಕಾಳು, ಉದ್ದಿನಕಾಳು, ಮೆಣಸಿನಣ್ಣು, ಈ ರೀತಿ ಪದಾರ್ಥಗಳನ್ನ ಲೋಕಲ್ ಆಗಿ ಬೆಳೆಸಿ ನಾನೇ ಅವ್ರಿಗೆ ಒಂದು ದರ ಫಿಕ್ಸ್ ಮಾಡಿ ಅದನ್ನು ತಗೊಂಡು ಖರೀದಿ ಮಾಡಿ ನಾನು ಪೌಡ್ರು ಪ್ಯಾಕ್ ಮಾಡಿ ಒಂದು ಸೊಸೈಟಿ ಮುಖಾಂತರ ಮಾಡಿ ಹಾಸ್ಟೆಲ್ಗಳಿಗೆ ಬಿಸಿಬಿಟ್ಟು ಕೊಡಬೇಕು ಅಂತ ಒಂದು ಪ್ರಯತ್ನದಲ್ಲಿದ್ದೀನಿ ಸರ್. ನಾನು ನಾಗರಾಜ್ ಅವರ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ. ಹೇಳಿ, ಮೈಸೂರು ಆಕಾಶವಾಣಿ ಅಥವಾ ಬೇರೆ ಆಕಾಶವಾಣಿಯ ಕಾರ್ಯಕ್ರಮಗಳು ನಿಮ್ಮ ಒಂದು ಚಿಂತನೆಯನ್ನ ಬದಲಾಯಿಸುವಲ್ಲಿ ಅಥವಾ ನಿಮ್ಮ ಒಂದು ಕೃಷಿ ಬದುಕಿಗೆ ಪ್ರೋತ್ಸಾಹ ನೀಡುವಲ್ಲಿ ಯಾವ ತರ ಪಾತ್ರ ವಹಿಸಿವೆ? ಸರ್, ನಾನು ಜನಧ್ವನಿ ಕಾರ್ಯಕ್ರಮದಲ್ಲಿ ಎರಡು ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತಾಡಿಸಿದ್ರು ಸರ್ ಉದ್ಯಮದ ಬಗ್ಗೆ. ಆದ್ರೆ ಇವತ್ತು ಎಮ್ಮೆಯ ಹೆಸರಾಂತ ಮೈಸೂರು ಆಕಾಶವಾಣಿಯಲ್ಲಿ ಕರೆಸಿ ನನ್ನನ್ನ ಇವತ್ತು ಈ ಒಂದು ನನ್ನ ಉದ್ಯಮದ ಬಗ್ಗೆ ನನ್ನ ಬಗ್ಗೆ ಮಾತಾಡ್ಸಿದ್ರಿ, ಹಾಗಾಗಿ ಈ ಆಕಾಶವಾಣಿ ದಿನನ ಮತ್ತು ಈ ಒಂದು ಸಂದರ್ಭ ನಾನು ಮರೆಯಕ್ಕೆ ಆಗಲ್ಲ ಸರ್. ಹಾಗಾಗಿ ಇಂಥ ಒಂದು ಅವಕಾಶನ ಸರಿ ರೀತಿ ಬಳಸ್ಕೋಬೇಕು. ಹಾಗಾಗಿ ನಿಮ್ಗೆಲ್ಲ ಈ ಆಕಾಶವಾಣಿ ತಂಡದವರಿಗೆ ಮತ್ತೆ ಎಲ್ರಿಗೂ ನಾನು ತುಂಬಾ ಆಭಾರಿ ಆಗಿದ್ದೀನಿ ಸರ್. ಇನ್ನು ಈ ಬೆಳೆಗಳನ್ನ ಬೆಳೆಯುವಂತ ನಮ್ಮ ಬೆಳೆಗಾರರು ರೈತರು, ಮೆಣಸಿನ್ಕಾಯಿ ಆಗ್ಬೋದು, ಕೊತ್ತಂಬರಿ ಆಗ್ಬೋದು ಅಥವಾ ಬೇರೆ ಪದಾರ್ಥಗಳಾಗ್ಬೋದು, ನೇರವಾಗಿ ನಿಮ್ಮನ್ನ ಸಂಪರ್ಕಿಸಿ ಕೊಡೋದು, ಮಾರಾಟ ಮಾಡೋದು ಇದೆಯಾ ಸರ್? ಬರ್ತಾರೆ ಸರ್, ಹಲವಾರು ಜನ ಬರ್ತಾರೆ. ಆದ್ರೆ ನಮ್ಗೆ ಬೇಕಾಗ್ತಕ್ಕಂಥ ಗುಂಟೂರು ಮೆಣಸಿನಣ್ಣು, ಬ್ಯಾಡಗಿ ಮೆಣಸಿನಕಾಯಿ ಈ ತರ ಪದಾರ್ಥಗಳನ್ನ ನಾವು ಒಳ್ಳೆ ಪದಾರ್ಥ ಹಾಕ್ತಿವಿ. ಹಾಗಾಗಿ ನಾವು ಕೃಷಿ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿ ನಮ್ಗೆ ಯಾವ್ದು ಗುಂಟೂರು ಮೆಣಸಿನಕಾಯಿ ಯಾವ ರೀತಿ ಟೇಸ್ಟ್ ಬರ್ತದೆ, ಯಾವ ರೀತಿ ಖಾರ ಬರ್ತದೆ, ಆ ತರ ಮೆಣಸಿನಕಾಯಿ ಬೆಳೆಗಳನ್ನ ಬಿತ್ತನೆ ಬೀಜಗಳನ್ನ ಕೊಟ್ಟು ಬೆಳೆಸಿ ತಗೊಂಡ್ರೆ ನಮ್ಮ ಪುಡಿ ಕ್ವಾಲಿಟಿ ಚೇಂಜ್ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು 6 ತಿಂಗಳು ವರ್ಷದಲ್ಲಿ ಆ ತರ ಪ್ರಯತ್ನ ಇದ್ದೀನಿ ಸರ್ ನಾನು. ಬಹಳ ಸಂತೋಷ, ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಯಶಸ್ಸಿಗಲಿ. ನಿಮಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ, ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಖಾರಪುಡಿ ಅನ್ನೋ ಹೆಸರು ಚೆನ್ನಾಗಿದೆ, ಮಿಲ್ ನಾಗರಾಜು ಅನ್ನೋದು ಚೆನ್ನಾಗಿದೆ, ಈಗ ಎಲ್ಲಕ್ಕಿಂತ ಈ ಸಿರಿಧಾನ್ಯದ ನಾಗರಾಜು ಇನ್ನೂ ಚೆನ್ನಾಗಿದೆ ಅಲ್ವಾ? ಈ ಇತ್ತೀಚಿನ 2 ವರ್ಷಗಳಿಂದ ಈ ಎಲ್ಲರೂ ನನ್ನ ನಂಬಿಕೆ ನಾಗರಾಜು ಅಂತ ಅದನ್ನ ಕರೀತಾ ಇದ್ದಾರೆ ಸರ್. ಈಗ ಎಲ್ಲ ಸುದಾ ಮೊಬೈಲ್ ಅಲ್ಲಿ ಪ್ರತಿಯೊಂದು ಸುದಾ ನಂಬಿಕೆ ನಾಗರಾಜು ಅಂತ ಆಡ್ ಮಾಡ್ಕೊತಾರೆ. ಹಾಗಾಗಿ ಅದೊಂದು ಸಂತೋಷ ಇದೆ ಸರ್, ಆ ಹೆಸರು ಉಳಿಸ್ಕೋಬೇಕು ಅಂತ ಪ್ರಯತ್ನಲ್ಲಿದ್ದೀನಿ. ಖಂಡಿತ, ನಂಬಿಕೆ ನಾಗರಾಜ್ ಅನ್ನೋ ಹೆಸರು ಎಲ್ಲ ಇನ್ನೂ ಜನಪ್ರಿಯವಾಗ್ಲಿ, ಎಲ್ಲರ ನಂಬಿಕೆಗೆ ಇನ್ನಷ್ಟು ನೀವು ಪಾತ್ರರಾಗಿ, ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗ್ಲಿ. ಯಾರು ನಂಬಿಕೆ ಇಟ್ಟು ನಿಮ್ಮಲ್ಲಿ ಬರ್ತಾರೆ ಅವ್ರಿಗೂ ಸಹ ನಿಮ್ಮಿಂದ ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತ ನಾವು ಆಶಿಸ್ತೀವಿ. ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮಗೂ ನಮಸ್ಕಾರ ಸರ್. ಇದುವರೆಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಉದ್ಯಮ ನಡೆಸುತ್ತಿರುವ HDKote ತಾಲೂಕಿನ ಸಿ ಮಿಲ್ ನಾಗರಾಜು ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಅರಿಶಿಣ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ತಜ್ಞರಾಗಿರುವ ಡಾ ಎಬಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಮೂಡಿಬರಲಿದೆ. ಈಗ ಕೃಷಿ ಗೀತೆ. ಒಂದೊಂದು ನೀರಹನಿ ಅಮೂಲ್ಯ ಖನಿ, ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. Na na na na na na na na na na na na ತಡೆಯನ್ನು ಹಾಕೋಣ ಬನ್ನಿರು, ಓಡುವ ನೀರನ್ನು ಹಿಡಿಯೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವ